ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರದಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಪ್ಪ. ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು. ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು ಮೈಸೂರು ತಾಲೂಕು ಕಳಲವಾಡಿಯ ಪ್ರಗತಿಪರ ಕೃಷಿಕ ಆರ್ ರೋಹಿತ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಇನ್ನು ಮಾತಾಡ್ತಾ ನೀವು ಹೇಳಿದ್ರಿ, ನಿಮ್ಮದೇ ಆದ ಒಂದು ನರ್ಸರಿ ಸಸ್ಯ ಕ್ಷೇತ್ರನು ನೀವು ಮಾಡಿಕೊಂಡ್ರಿ ಅಂತ. ಈ ಪ್ರಯತ್ನಕ್ಕೆ ಏನ್ ಪ್ರೇರಣೆ, ಇದರಲ್ಲಿ ನಿಮ್ಮ ಅನುಭವ, ಅದರೂ ನಿಮಗೆ ಆರ್ಥಿಕವಾಗಿ ಹೇಗೆ ಅನುಕೂಲತೆ ಮಾಡಿಕೊಟ್ಟಿದೆ? ನಾನು ಇವತ್ತರೆಗೂ ಒಂದು ಎಕನಾಮಿಕಲ್ ಫಾರ್ಮರ್ ಅಂತಂದ್ರೆ, ಸಣ್ಣದಾಗಿ ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆದ್ರೆ ನಂತರ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಇದುವೇ ಒಂದು ನರ್ಸರಿ ಮಾಡಿದ್ದುವೇ ಒಂದು ಪ್ರಯೋಗನೇ. ನಾನು 96 ಇದರಿಂದ ಚನ್ನರಾಯಪಟ್ಟಣದಿಂದ ಕೆಲವು ಸಸಿಗಳನ್ನ ತಂದೆ. ಅವಾಗ ಅನ್ನಿಸ್ತು ತುಂಬಾ ಜಾಸ್ತಿ ಆಯ್ತು, ಆ ದುಡ್ಡು ಕೊಟ್ಟು ಅಲ್ಲಿಂದ ತಂದು ಬಾಡಿಗೆ ಕೊಟ್ಟು ಎಲ್ಲ ತಂದು ತುಂಬಾ ಜಾಸ್ತಿ ಆಯ್ತು ಅಂತ. ನಾನೇನೆ 250 ನಮ್ದೇ ಆದ ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಲ್ಲಿ ನಾನೇನೆ 250 ಮಾಡಕ್ ಶುರು ಮಾಡಿದೆ. ಅದರಲ್ಲಿ ನನ್ನ ಸ್ನೇಹಿತರು ಒಬ್ರು ಒಂದು 100 ತಗೊಂಡೋಗಿ ಅವರು ಹೆಚ್ ಡಿ ಕೋಟೆ ತಾಲೂಕಲ್ಲಿ ಒಂದು ತೋಟ ಮಾಡಿ ಅಲ್ಲಿ ಹಾಕಿದ್ರು. ನನ್ನ ಸ್ನೇಹಿತರೆ ನನಗೆ ಪ್ರೇರಣೆ ಕೊಟ್ಟಿದ್ದು, ನಿಮ್ ಗಿಡಗಳು ತುಂಬಾ ಚೆನ್ನಾಗಿದೆ, ಯಾಕೆ ನೀನ್ ಇದನ್ನೇ ಮಾಡಬಾರದು ಅಂತ ಅನ್ಬಿಟ್ಟು. ಅವತ್ತಿಂದ 200 ಇದ್ದಿದ್ದು 1,000 ಆಯ್ತು, 1,000 ಇದ್ದಿದ್ದು 2,000 ಆಯ್ತು. ಇವತ್ತಿನ ದಿನ 4,500-5,000 ಪ್ರತಿ ವರ್ಷ ಮಾಡ್ತೀನಿ. ಎರಡು ರೀತಿ ಮಾಡ್ತೀನಿ. ಒಂದು 2.5 ಸಸಿಗಳನ್ನ ಪಾಲಿಬ್ಯಾಗ್ಸ್ ಅಲ್ಲಿ ಬೆಳಿತೀನಿ, ಇನ್ನ ಬಾಕಿ ಮಾಮೂಲು ನಾವು ಏನು ಭೂಮಿಲಿ ಹಾಕಿ ಮಾರ್ತೀವಿ ಆ ತರ ಒಂದು 4,000 ಪ್ರತಿ ವರ್ಷ ಮಾಡ್ತೀನಿ. ಇದು ಹೇಗೆ ಅಂದ್ರೆ, ಪ್ರತಿ ತಿಂಗಳು ಒಂದು 250-300 ಕಾಯಿಗಳು ಬಿದ್ದ ಕಾಯಿಗಳಲ್ಲಿ ಆರಿಸಿ ಅದರಲ್ಲೇ ಸಸಿಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸಾಕಷ್ಟು ಸುತ್ತಮುತ್ತ ಇರೋ ಜನಗಳು ಮತ್ತೆ ಈ ವರ್ಷ ಒಂದು 200 ಗಿಡಗಳು ಚಿತ್ತೂರಿಗೆ ಕಳಿಸ್ತೀನಿ. ಪಾಲಿಬ್ಯಾಗ್ ಅಲ್ಲಿ ಮಾಡಿರೋಂತ ಗಿಡಗಳನ್ನ ಚಿತ್ತೂರಿಗೆ ಕಳಿಸಿದ್ದೀನಿ. ಹಾಗಾಗಿ ಪ್ರತಿ ವರ್ಷ ರೈತರೇ ನನಗೆ ಪ್ರೇರಣೆ, ರೈತರೇ ನನಗೆ ಹುಮ್ಮಸ್ಗೆ ಕಾರಣ. ಯಾಕೆಂದ್ರೆ ಅವರು ವಾಪಸ್ ನನಗೆ ಫೋನ್ ಮಾಡ್ತಾರೆ, ನಾನು ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀನಿ, ಏನಾಗಿದೆ ತೊಂದರೆ ಅದಕ್ಕೆ ಏನು ತೆಂಗಿನ ಸಸಿಗಳಿಗೆ ಏನು ಹಾಕಬೇಕು, ಗೊಬ್ಬರ ಏನು ಹಾಕಬೇಕು, ಅದನ್ನೆಲ್ಲ ನಾನೇ ಫ್ರೀ ಸಲಹೆ ಕೊಡ್ತೀನಿ ಅದಕ್ಕೆ. ಅದಲ್ದಲೇನೆ ರೈತರೇನೆ ಹೇಳ್ತಾರೆ ನಮ್ಗೆ, ನಿಮ್ ಸಸಿಗಳು 4.5 ಫಸಲ್ ಬಂದಿದೆ ಅಂತ ಅನ್ಬಿಟ್ಟು. ದುಡ್ಡಿಗಿಂತ ಹೆಚ್ಚಾಗಿ ರೈತರದು ಏನು ನನಗೆ ವಾಪಸ್ಸು ಕರೆ ಮಾಡಿ ಅವರು ನನ್ನ ಸಸಿಗಳ ಬಗ್ಗೆ ಉತ್ತಮ ರೀತಿಯಲ್ಲಿ ರಿಪ್ಲೈ ಮಾಡ್ತಾರೆ, ಅದೇ ನನಗೆ ಇನ್ನಷ್ಟು ಹೆಚ್ಚಾಗಿ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರೋತ್ಸಾಹ ಆಗ್ತದೆ ನನಗೆ. ಸಾಮಾನ್ಯವಾಗಿ 30 ಅಥವಾ ಮೇಲ್ಪಟ್ಟ ವಯಸ್ಸಿನ ತೆಂಗಿನ ಮರಗಳಿಂದ ಕಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದೆ. ನಿಮ್ಮಲ್ಲಿ ಸಹಜವಾಗಿನೆ ಅಷ್ಟು ವರ್ಷದ ಮರಗಳು ಇದೆ, ಹಾಗಾಗಿ ಅದು ನಿಮಗೆ ಅನುಕೂಲ ಆಗ್ತಾ ಇದೆ. ಇನ್ನು ಹಣ್ಣಿನ ಬೆಳೆಗಳಿಗೆ ಬಂದ್ರೆ ಆರ್ಥಿಕವಾಗಿ ತುಂಬಾ ಲಾಭದಾಯಕ ಅನ್ನುವಂತಹ ಬೆಣ್ಣೆ ಹಣ್ಣು, ಅವಕಾಡೋ, ಬಟರ್ ಫ್ರೂಟ್ನ ನೀವು ಬೆಳೀತಾ ಇದ್ದೀರಿ. ಎಷ್ಟು ಮರಗಳಿದೆ, ಏನದ್ರಿಂದ ಆದಾಯ ನಿಮಗೆ ಬರ್ತಾ ಇದೆ? ನನ್ನ ಹತ್ರ ಒಂದು 50 ಈಗ, 50 50 ಈಗ ಕಳೆದ ವರ್ಷದಿಂದ ಫಸಲು ಬರ್ತಾ ಇದೆ. ಈ ವರ್ಷ ಇನ್ನೂ ನಾವು ಫಸಲು ಕುಯ್ದಿಲ್ಲ. ಕಳೆದ ವರ್ಷದ ಫಸಲಲ್ಲಿ ಒಂದು ಸಾಧಾರಣ ಒಂದು 10,000 ದುಡ್ಡು ಆಯ್ತು ಅಷ್ಟೇನೆ. ಹಾಪ್ಕಾಮ್ಸ್ಗೆನೆ ನಾನು ಚೆನ್ನಾಗಿ ಬೇಡಿಕೆ ಇದ್ದಿದ್ರಿಂದ ಅದನ್ನ ಹಾಪ್ಕಾಮ್ಸ್ಗೆನೆ ಕೊಟ್ಟೆ ನಾನು. ಹಾಗಾಗಿ ಅದೊಂದು ಅಡಿಷನಲ್ ಇನ್ಕಮ್ ಅಂತ ಅನ್ಬಿಟ್ಟು ಹೇಳ್ಬೋದು ಅಷ್ಟೇ. ಸಪೋಟ ಎಷ್ಟು ಮರಗಳು? ಸಪೋಟ ಒಂದು 75 ಮರಗಳಿದೆ. 75 ಮರ ನನಗೆ ತೆಂಗಿನ ತೋಟದ ಒಳಗಡೆ ಇರೋದ್ರಿಂದ ಅದು ತುಂಬಾ ಫಸಲು ಓಪನ್ ಫೀಲ್ಡ್ ಅಲ್ಲಿ ಇರೋದಕ್ಕೂ ಮತ್ತೆ ತೆಂಗಿನ ತೋಟದೊಳಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗುವೆ ಒಂದು 25-30 ಸಾವಿರ ಪ್ರತಿ ವರ್ಷ ಚೆನ್ನಾಗಿದ್ರೆ, ಫಸಲು ಚೆನ್ನಾಗಿದ್ರೆ ಒಂದು 25-30 ಸಾವಿರ ರೂಪಾಯಿ ಪ್ರತಿ ವರ್ಷ ನಾವು ಗುತ್ತಿಗೆನೆ ಕೊಟ್ಬಿಡ್ತೀವಿ. ಯಾಕೆಂತಂದ್ರೆ ಅದನ್ನ ಈ ಇಷ್ಟೆಲ್ಲ ವ್ಯವಸಾಯದ ಕಾರ್ಯಕ್ರಮಗಳಿದ್ದು ನಾವು ಮಾಡಕ್ ಆಗೋದಿಲ್ಲ. ಅದನ್ನ ಕಿತ್ತು ತಿರ್ಗಾ ನಾವೇ ಸ್ವಂತವಾಗಿ ಮಾರೋದಕ್ಕೆ ಆಗೋದಿಲ್ಲ. 2-3 ವರ್ಷ ಅದನ್ನು ಮಾಡಿದ್ವು ನಾವು, ಆದ್ರೆ ತುಂಬಾ ಸಮಯ ತಗೊಳುತ್ತೆ, ಮತ್ತೆ ಬಾಕಿ ಬೆಳೆಗಳು ತೊಂದರೆ ಪಡುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಈಗ ವರ್ಷದ ಲೆಕ್ಕದಲ್ಲಿ ಗುತ್ತಿಗೆ ಕೊಟ್ಬಿಡ್ತೀವಿ ಅಂತ. ರೋಹಿತ್ ಅವರೇ ಮಾತಾಡ್ತಾ ಹೇಳಿದ್ರಿ, ರೇಷ್ಮೆ ಕೃಷಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಶಕ್ತಿಯನ್ನ ತಂದ್ಕೊಟ್ಟಿದೆ ಅಂತ ಹೇಳಿ, ರೇಷ್ಮೆ ಕೃಷಿಯ ಪ್ರಾರಂಭ ಹೇಗಾಯ್ತು, ಈ ಕಾಲಾಂತರದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಂಡ್ಬಂದ್ರಿ, ಈಗ ಪ್ರಸ್ತುತ ರೇಷ್ಮೆ ಕೃಷಿ ಹೇಗೆ ನಡೀತಾ ಇದೆ, ಅದಕ್ಕೆ ಬೇಕಾದಂತಹ ಹಿಪ್ಪುನೇರಳೆ ಎನ್ನ ಎಷ್ಟು ಪ್ರದೇಶದಲ್ಲಿ ನೀವು ಬೆಳೀತಾ ಇದ್ದೀರಿ? 2000 ಇಸ್ವಿಲಿ ನಾವು 1 ಎಕರೆ ಫಸ್ಟ್ ನಾನು ಮತ್ತೆ ನನ್ನ ಷಡ್ಕ ಇಬ್ರು ಸಿದ್ದರಾಜು ಅಂತ ಅಂದ್ಬಿಟ್ಟು ಅಕ್ಕಪಕ್ಕ ಜಮೀನಿತ್ತು, ಇಬ್ರು 1 ಎಕರೆ ಹಾಕಿ ಅವರು ಒಂದು ರೇಷ್ಮೆ ಶೆಡ್ ನಿರ್ವಹಣೆ ಮಾಡಿದ್ರು. ಒಂದೇ ಶೆಡ್ ಅಲ್ಲಿ ಇಬ್ರು ಆಲ್ಟರ್ನೇಟ್, 1 ತಿಂಗಳು ಅವರು 1 ತಿಂಗಳು ನಾವು ಬೆಳೆ ಮಾಡಕ್ ಶುರು ಮಾಡಿದ್ವು. ಅವತ್ತಿನ ದಿನ 2003 ತುಂಬಾ ಬಸವನ ಹುಳು ಬಾಧೆ ಏನಿತ್ತು ಅದರಲ್ಲಿ ಇಬ್ಬರದುವೆ 1 ಎಕರೆ ರೇಷ್ಮೆ ತೋಟನೇ ನಿರ್ಣಾಮ ಆಯ್ತು. ಅವತ್ತಿನ ದಿನ ಬಸವನ ಹುಳ ಬಾಧೆ ಅಷ್ಟರ ಮಟ್ಟಿಗೆ ಇತ್ತು. ಆಮೇಲೆ ನಾವು ಸಾಕಷ್ಟು ಪ್ರಯತ್ನ ಮಾಡೋದು ಅದನ್ನ ನಿರ್ವಹಣೆ ಮಾಡೋದಕ್ಕೆ, ಅದು ಆಗ್ಲಿಲ್ಲ. ಏನಂದ್ರೆ ಪಕ್ಕದಲ್ಲಿ ಒಂದು ಕೆರೆ ಇರೋದ್ರಿಂದ ಅಲ್ಲಿಂದ ದೊಡ್ಡ ದೊಡ್ಡ ಹಕ್ಕಿಗಳು ಬಂದು ಅದನ್ನ ತಿನ್ನಕ್ ಶುರು ಮಾಡಿದ್ಮೇಲೆ ಅದು ನಿಯಂತ್ರಣಕ್ಕೆ ಬಂದಿದೆ. ಈಗ ನನ್ನಲ್ಲಿ ಪ್ರತ್ಯೇಕವಾಗಿ ಒಂದು ನಂದೇ ಒಂದು ರೇಷ್ಮೆ ಸಾಗಾಣಿಕೆ ಮನೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಬಾರಿಗೆ ನಾವು ಅದಕ್ಕೆ ಮೇಲ್ಚಾವಣಿಯಾಗಿ ಗರಿಗಳೇ ಹಾಕಿದ್ದು, ಈಗ ಅದನ್ನ ಎಸಿ ಶೀಟ್ ಹಾಕಿ ನಿರ್ವಹಣೆ ಮಾಡಿದ್ದೀನಿ. ಈಗ 2.5 ಎಕರೆ ರೇಷ್ಮೆ ತೋಟ ಇದೆ. ನಾವು ಪ್ರತಿ ವರ್ಷ 1-9 ಫಸಲು ತೆಗಿತಿದ್ವು. ಈಗ ಕಳೆದ ವರ್ಷ ಕೋವಿಡ್ ಸಮಸ್ಯೆಯಿಂದ ಮಾರ್ಕೆಟ್ ಸ್ವಲ್ಪ ಬಿದ್ದಿದ್ರಿಂದ ಅದೇ ಟೈಮ್ಗೆ ನಾವು ಒಂದು ಸಾಲನ ತೆಗೆದು ಮರ ಪದ್ಧತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ಆ ಪದ್ಧತಿಗೆ ಬದಲಾವಣೆ ಮಾಡ್ಕೊಳ್ತಾ ಇದೀವಿ. ಮತ್ತೆ ಮಧ್ಯ ಸಾಲಿಂದ ಸಾಲಿಗೆ ಹೆಚ್ಚಿನ ಸ್ಪೇಸ್ನ ಕೊಟ್ಟು ನಮ್ದು ಮಿನಿ ಟ್ರ್ಯಾಕ್ಟರ್ಲೇನೆ ಉಳುಮೆ ಮಾಡಿ ಅದರಲ್ಲೇನೆ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ನಾವು. ಸೊ ಹಾಗಾಗಿ ಈಗ ನನಗೆ 5 ಬೆಳೆ ಆಗ್ತಾ ಇದೆ ಪ್ರತಿ ವರ್ಷ. ನಾವು ರೇಷ್ಮೆ ಶುರು ಮಾಡಿದಾಗ 65 ರೂಪಾಯಿ ಕೆಜಿಗೆ ಮಾರ್ತಿದ್ವು. ಕೋವಿಡ್ ಸಮಸ್ಯೆಯಲ್ಲಿ 250-300 ರೂಪಾಯಿಗೆ ಬಂತು. ನಾವು ಅವಾಗ 60 ರೂಪಾಯಿ ರೇಟೇ ನೋಡಿರೋದ್ರಿಂದ 300 ರೂಪಾಯಿ ನಾವೇನ್ ರೇಷ್ಮೆ ತೆಗಿಯಕ್ ಹೋಗ್ಲಿಲ್ಲ, ಅಲ್ಲಿದ್ದಲ್ಲಿ ನಡ್ಕೊಂಡು ಹೋಗ್ಲಿ ಅದು ಸಾಕಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಇವತ್ತಿನ ದಿನ 750-800 ರೂಪಾಯಿ ಬಂದಿದೆ. ಇವತ್ತು ರೇಷ್ಮೆ ಕೃಷಿ ಸಾಕಷ್ಟು ಆದಾಯಕರವಾಗಿದೆ. ಏನು ಅಂತಂದ್ರೆ ದರದಲ್ಲಿ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಬೆಲೆ ಬಂದಾಗ ರೈತನ ಹತ್ರ ಆ ಟೈಮಲ್ಲಿ ನಮ್ಮ ಹತ್ರ ಬೆಳೆ ಇರಬೇಕು, ಆಗ್ಲೇನೆ ಉತ್ತಮ ಬೆಲೆ ಸಿಗಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ಬೋದು. ಎಲ್ಲಿ ಮಾರುಕಟ್ಟೆ ಮಾಡ್ತೀರಿ? ಕೊಳ್ಳೇಗಾಲ ಮೊದ್ಲೆಲ್ಲ ಪೂರ್ತಿ ರಾಮನಗರಕ್ಕೆ ತಗೊಂಡೋಗ್ತಾ ಇದ್ದಿದ್ದು ನಾವು, ಆದ್ರೆ ಈಗ ಮೈಸೂರಲ್ಲಿ ಒಂದು ಮಾರ್ಕೆಟ್ ಆಗಿದೆ. ರಾಮನಗರಕ್ಕೆ ಹಿಂದಿನ ದಿನ ರಾತ್ರಿನೇ ಹೋಗಿ ಅಲ್ಲಿ ಕಾದು ಮಾರನೇ ದಿನ ಮಾರ್ಕೆಟ್ ಮಾಡಿ ಸಾಕಷ್ಟು ರಾಮನಗರ ಮಾರ್ಕೆಟ್ ತುಂಬಾ ದೊಡ್ಡದು, ಬೇಗ ಆಕ್ಷನ್ ಆದ್ರೆ ಆಗತ್ತೆ, ಕೆಲಸ ಪೇಮೆಂಟ್ ಆಗೋದು ತುಂಬಾ ಲೇಟ್ ಆಗುತ್ತೆ. ಅದೇ ಮೈಸೂರು ಮಾರ್ಕೆಟ್ ಅಲ್ಲಿ 20-30 ರೂಪಾಯಿ ಕಡಿಮೆ ಸಿಗುತ್ತೆ. ಆದ್ರೂ ನಮಗೆ ಒಂದೇ ದಿನದಲ್ಲಿ 8 ಗಂಟೆಗೆ ಹೋದ್ರೆ 12 ಗಂಟೆಗೆ ವಾಪಸ್ ತಿರ್ಗಾ ಮಾರಿ ತೋಟಕ್ಕೆ ವಾಪಸ್ ಹೋಗ್ಬಿಡ್ಬೋದು ನಾವು. ಆ ರೀತಿ ಅನುಕೂಲವಾಗಿದೆ ಮೈಸೂರು ಮಾರ್ಕೆಟ್. ಈಗ ಸಾಧಾರಣ 1.5 ವರ್ಷದಿಂದ ನಾನು ಮೈಸೂರು ಮಾರ್ಕೆಟ್ ಅಲ್ಲೇ ಮಾರ್ತಾ ಇದ್ದೀನಿ ನಾನು. ಇದೆಲ್ಲ ಚಾಕಿ ಕೇಂದ್ರದಿಂದ ತರ್ತೀರಾ? ನಾವು ಚಾಕಿ ಸೆಂಟರ್, ಭಾರತ್ ಚಾಕಿ ಸೆಂಟರ್ ಅಂತ ಅಂದ್ಬಿಟ್ಟು ಇಂಡವಾಳಲ್ಲಿದೆ. ನಾನು 13 ವರ್ಷದಿಂದ ಅದೇ ಚಾಕಿ ಸೆಂಟರ್ ಇಂದ ತರ್ತಾ ಇರೋದು. ಇನ್ನು ರೇಷ್ಮೆ ಕೃಷಿ ಲಾಭದಾಯಕವಾಗಬೇಕಾದ್ರೆ ಅದು ಮುಖ್ಯವಾಗಿ ಬೇಕಾಗಿರೋದು ಸೋಂಕು ನಿವಾರಣೆ. ಈ ಸೋಂಕು ನಿವಾರಣೆಯಲ್ಲೂ ಸಹ ಏನಾದರೂ ತಾಂತ್ರಿಕತೆಗಳು ಹೇಗೆ ನಿರ್ವಹಣೆ ಮಾಡ್ತೀರಿ ನೀವು ರೇಷ್ಮೆ ಮನೆಯ? ಒಂದು ತಾಂತ್ರಿಕತೆ, ಒಂದು ಸೋಂಕು ನಿರ್ವಹಣೆಗೆ 2 ತರ ಅಂತ ಹೇಳ್ಬೋದು. ಏನು ಅಂದ್ರೆ ನಾವು ಹೆಚ್ಚಿನ ಬಾರಿ ಬೆಳೆಗಳನ್ನ ಮಾಡೋದಕ್ಕೆ ಈಗ 12 ಬೆಳೆ ಮಾಡಕ್ ಹೋಗ್ತಾರೆ ಕೆಲಸತಿ ರೈತರು. ಅವಾಗ ಏನಾಗುತ್ತೆ, ಶೆಡ್ ಒಳಗಡೆ ಇರೋಂತ ಸೋಂಕು ಏನಿದೆ ಅದಕ್ಕೆ ಒಂದು ಟೈಮ್ ರೆಸ್ಟಿಂಗ್ ಪೀರಿಯಡ್ ಬೇಕು. ಆ ರೆಸ್ಟಿಂಗ್ ಪೀರಿಯಡ್ ಸಾಕಷ್ಟು ಒಂದು 7-8 ದಿನ ರೆಸ್ಟಿಂಗ್ ಪೀರಿಯಡ್ ಕೊಡಬೇಕು. ಅಂದ್ರೆ ನಮ್ದು ಏನು ಸೋಂಕು ನಿವಾರಣೆ ನಾವು ದ್ರಾವಕ ಹೊಡಿತೀವಿ, ಹೊಡೆದಾದ್ಮೇಲೆ ಒಂದು 7-8 ದಿನ ಮಧ್ಯ ಟೈಮ್ ಇರಬೇಕು ಅದಕ್ಕೆ. ಆ ಟೈಮ್ನ ರೈತರು ಸಾಧಾರಣ ಕೆಲವರೆಲ್ಲ ಅದನ್ನ ಕೊಡೋದಿಲ್ಲ, ಹಿಂದಿಂದನೇ ರೇಷ್ಮೆ ಬೆಳೆನ ಮಾಡಕ್ ಶುರು ಮಾಡ್ತಾರೆ. ಅದನ್ನ ತಪ್ಪು ಅಂತ ಹೇಳೋದಿಲ್ಲ, ಅಂದ್ರೆ ಇದು ಸೈಂಟಿಫಿಕಲಿ ವೈಜ್ಞಾನಿಕವಾಗುವೆ ಇದು ಪ್ರೂವ್ ಆಗಿದೆ. ನಾವು ರೆಸ್ಟಿಂಗ್ ಪೀರಿಯಡ್ ಶೆಡ್ಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಸಾಮಾನ್ಯ ಏನ್ ಮಾಡ್ತೀವಿ, ಶೆಡ್ನ ಕ್ಲೀನ್ ಮಾಡಿದ ಕೂಡಲೇನೆ, ಹಳೆ ಬೆಳೆ ಮುಗಿದ ಕೂಡಲೇನೆ ಒಂದು ಟ್ರಿಪ್ ಸೋಂಕು ನಿವಾರಣೆ ಮಾಡಿ ಬಿಟ್ಬಿಡ್ತೀವಿ. ನಾವು ಬಿಟ್ಟು ತಿರ್ಗಾ ಒಂದು 8 ದಿನ ಬಿಟ್ಟು ಆಮೇಲೆ ತಿರ್ಗಾ ಶೆಡ್ಗೆ ಎರಡನೇದು ಮಾಡ್ತೀವಿ. ಮೊದಲೆಲ್ಲ ಫಾರ್ಮಲಿನ್ ಫ್ಯೂಮಿಗೇಷನ್ ಮಾಡ್ತಿದ್ವು, ಸೀಲ್ ಮಾಡಿ ಫಾರ್ಮಲಿನ್ ಫ್ಯೂಮಿಗೇಷನ್ ಮಾಡಿ ಆಮೇಲೆ ಸ್ಯಾನಿಟೈಕ್ ಹೊಡಿತಿದ್ವು, ಇಲ್ಲ ಅಂತಂದ್ರೆ ನಮ್ದು ಅಸ್ತ್ರ ಅಂತ ಅಂದ್ಬಿಟ್ಟು ಏನ್ ಬಂದಿದೆ ಅದನ್ನ ಸೋಂಕು ನಿವಾರಣೆ ಮಾಡ್ತಿದ್ವು. ನಾವೆಲ್ಲ ಒಂದು ಬ್ಯಾಚ್ ಆದ್ಮೇಲೆ 3 ಬಾರಿ ಸ್ಯಾನಿಟೈಸೇಷನ್ ಮಾಡೇ ಮಾಡ್ತೀವಿ ಫಾರ್ಮ್ ಶೆಡ್ಗೆ. ಹಾಗಾಗಿ ವರ್ಷದಲ್ಲಿ ಕೇವಲ 5 ಬೆಳೆಗಳಾದ್ರೂ ಬಹಳ ಆರೋಗ್ಯಯುಕ್ತವಾಗಿ ಬೆಳೆ ಇರುತ್ತೆ, ಇಳುವರಿ ಪ್ರಮಾಣನೂ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ. ಇನ್ನು ಪ್ರಮುಖವಾಗಿ ಮಣ್ಣಿನ ಫಲವತ್ತತೆಯನ್ನ ಸುಧಾರಿಸುವಲ್ಲಿ ಹೆಚ್ಚಿಸುವಲ್ಲಿ ನೀವು ಹೈನುಗಾರಿಕೆಗೂ ಒಂದು ಸ್ಥಾನ ಕೊಟ್ರಿ, ಹೇಳಿ ಹೈನುಗಾರಿಕೆಯಲ್ಲಿ ಏನ್ ನಿಮ್ಮ ಅನುಭವ? ಹೈನುಗಾರಿಕೆ ನಾನು ಏನಿದ್ರು ಕಮರ್ಷಿಯಲ್ ವಯಬಿಲಿಟಿ ನೋಡಿ ಮಾಡ್ತಾ ಇಲ್ಲ, ನನಗೆ ಎರೆಹುಳು ಗೊಬ್ಬರಕ್ಕಾಗ್ಲಿ ಇಲ್ಲ ನಂದು ಜೀವಾಮೃತಕ್ಕಾಗ್ಲಿ ಉಪಯೋಗ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ 2 ತರ, ಒಂದು ಜೀವಾಮೃತ, ಒಂದು ಇನ್ನೊಂದು ವೇಸ್ಟ್ ಡಿಕಂಪೋಸರ್. ಒಂದು ವೇಸ್ಟ್ ಡಿಕಂಪೋಸರ್ ನ ಮಾಡೋದ್ರಲ್ಲಿ ಒಂದು ಉಪಯೋಗ ಏನು ಅಂದ್ರೆ, ವೇಸ್ಟ್ ಡಿಕಂಪೋಸರ್ ಸುಲಭವಾಗಿ ಡ್ರಿಪ್ ಅಲ್ಲಿ ಅದನ್ನ ಕಳಿಸಬಹುದು. ಸೊ ಹಾಗಾಗಿ ಯಾವ್ದು ತೋಟ ಡ್ರಿಪ್ ಅಲ್ಲಿ ಇದೆ ಅದಕ್ಕೆಲ್ಲ ವೇಸ್ಟ್ ಡಿಕಂಪೋಸರ್ ಮಾಡಿ ನಾನು ಉಪಯೋಗಿಸ್ತಾ ಇದ್ದೀನಿ. ಯಾವ ತೋಟದಲ್ಲಿ ತುಂತುರು ಹನಿ ಇದೆ ಆ ಇರಿಗೇಷನ್ ಸಿಸ್ಟಮ್ ಇರೋಂತ ಜಾಗದಲ್ಲಿ ನಾನು ಜೀವಾಮೃತ ಮಾಡಿ ಅದರಲ್ಲಿ ಉಪಯೋಗಿಸ್ಕೊಳ್ತಾ ಇದೀವಿ. ಈಗ ಒಂದು ಸ್ಲರಿ ಮಾಡಿದೀನಿ, ಜೀವಾಮೃತ ಸ್ಲರಿ ಒಂದ್ ಮಾಡಿದೀನಿ. ಅದು ಇವತ್ತಿನ ದಿನ ಅದರದ್ದು ಪ್ರಯೋಗ ಹೋದ್ಮೇಲೆ ನಾನು ಮಾಡಬೇಕು. ಅದ್ ಸಕ್ಸಸ್ ಆದ್ರೆ ಅದೊಂದು ತೋಟದಲ್ಲಿ ಬಂದು ನೋಡಬಹುದು ಅದನ್ನು ಯಾರಾದ್ರೂ. ಇಷ್ಟೆಲ್ಲ ಬಹು ಬೆಳೆ ಒಂದು ಕ್ಷೇತ್ರ ನಿಮ್ದು, ಗೊಬ್ಬರದ ನಿರ್ವಹಣೆಯಲ್ಲಿ ಖರ್ಚು ವರ್ಷಕ್ಕೂ ಕಡಿಮೆ ಆಗ್ತಿದೆಯೋ ಜಾಸ್ತಿ ಆಗ್ತಿದೆಯೋ ಉಳಿತಾಯ ಆಗ್ತಿದೆಯೋ? ಸಾವಯವ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಖರ್ಚು ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ನಾನು. ಯಾಕೆಂತಂದ್ರೆ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ, ಆಮೇಲೆ ಕೃಷಿ ಕಾರ್ಮಿಕರ ಬೇಡಿಕೆ ಸ್ವಲ್ಪ ಬೇಕಾಗತ್ತೆ. ಅದು ಬಿಟ್ರೆ ಆಚೆ ಕಡೆಯಿಂದ ಗೊಬ್ಬರ ತಂದು ನಾವು ಕೃಷಿ ಮಾಡ್ತಾ ಇದ್ದಿದ್ದಕ್ಕೂ, ನಾವೇ ಗೊಬ್ಬರ ತಯಾರಿಸಿ ಕೃಷಿ ಮಾಡ್ತಾ ಇರೋದಕ್ಕೂ ಕಡಿಮೆ ಅಂದ್ರೆ ಒಂದು 30% ನಮ್ದು ಏನು ಖರ್ಚಿದೆ ಅದು ಉಳಿತಾ ಇದೆ ನಮ್ಗೀಗ. ಆಮೇಲೆ ಆದಾಯದಲ್ಲೂ ಅಷ್ಟೇ, ನೀವು ಒಂದೇ ಸತಿ ಕೆಮಿಕಲ್ ಫಾರ್ಮಿಂಗ್ ಇಂದ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಶಿಫ್ಟ್ ಆದಾಗ ಮಧ್ಯ ಒಂದು 2 ವರ್ಷ ಸ್ವಲ್ಪ ಆದಾಯ ಕುಂಠಿತ ಆಗ್ತದೆ, ಬಟ್ ಸ್ಟೆಬಿಲಿಟಿ ಬರುತ್ತೆ ಅಂತ ಅನ್ನೋದು ನಾನು ಹೇಳಬಲ್ಲೆ. ಈಗ ಇನ್ನು ಬಹಳ ಮುಖ್ಯವಾಗಿ ರೈತರನ್ನ ಕಾಡುವಂತ ಒಂದು ಪ್ರಶ್ನೆ, ನಾನು ಬೆಳೆದಂತಹ ಬೆಳೆಗೆ ಇರುವಂತಹ ಮಾರುಕಟ್ಟೆ, ಆ ಒಂದು ವ್ಯವಸ್ಥೆ ಇನ್ನೂ ಚೆನ್ನಾಗಿರಬಹುದು ಇರಬೇಕು ಅನ್ನೋ ಒಂದು ನಿರೀಕ್ಷೆ. ಹೇಳಿ, ನೀವು ಬೆಳೆದಂತಹ ಎಲ್ಲ ಉತ್ಪನ್ನಗಳಿಗೂ ಮಾರುಕಟ್ಟೆಯನ್ನ ಪಡ್ಕೊಳ್ಳುವಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡಿದ್ದೀರಿ, ಎಷ್ಟು ಮಟ್ಟಿಗೆ ಯಶಸ್ಸು ಸಿಕ್ಕಿದೆ? ಮುಖ್ಯವಾಗಿ ಪ್ರಮುಖ ಆದಾಯ ಅಂದ್ರೆ ನನ್ನಲ್ಲಿ ತೆಂಗು. ತೆಂಗಿಗೆ ಏನಂತಂದ್ರೆ ನಮ್ಮ ಕಡಕೊಳದಲ್ಲಿ ಒಂದು ಫೆಡರೇಷನ್ ಇದೆ, ಒಂದು 200 ರೈತರದು ಒಂದು ಫೆಡರೇಷನ್ ಇದೆ, ಅದಕ್ಕೆ ನಾನು ಕಾರ್ಯದರ್ಶಿ ಆಗಿದ್ದೀನಿ. 1 point source ಅಂದ್ರೆ ನನ್ನಲ್ಲಿ ಸಾಧಾರಣ ಮಟ್ಟಿಗೆ ಪ್ರತಿ ದಿನ ಇವತ್ತಿನ ದಿನ ಏನು ಕಾಯಿ ಮಾರುಕಟ್ಟೆ ಇದೆ ಅನ್ನೋದು ಮಾಹಿತಿ ನನ್ನಲ್ಲಿರುತ್ತೆ. ಸೊ ಆ ಮಾಹಿತಿನ 200 ಜನ ರೈತರಿಗೂ ವಾಟ್ಸ್ಆಪ್ ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ಸಾಧಾರಣ ಮಟ್ಟಿಗೆ ನಾವು ಅದನ್ನ ಪ್ರತಿ ದಿನದ ಮಟ್ಟಿಗೆ ಅಥವಾ 1-2 ದಿನದಕ್ಕೊಂದ್ಸತಿಗೆ ಅದನ್ನ ಮಾಹಿತಿನ ಕೊಡ್ತಾ ಇರ್ತೀವಿ. ಇದರಲ್ಲಿ ಏನು ಅಂದ್ರೆ, ನಮ್ಮ ತೆಂಗಿನಕಾಯಿ ತಗೊಳ್ಳುವಂತ ದಲ್ಲಾಳಿಗಳಾಗ್ಲಿ ಅಥವಾ ವ್ಯಾಪಾರಿಗಳಾಗ್ಲಿ ಬಂದು ರೈತರನ್ನ ಮೋಸ ಮಾಡದಲೇ ಇರೋ ಪರಿಸ್ಥಿತಿಲಿ ತಂದು ಸಾಧಾರಣ ಮಟ್ಟಿಗೆ ಅದು ಕಂಟ್ರೋಲ್ ಆಗಿದೆ. ಈಗೆಲ್ಲ ತೆಂಗು ಸಾಕಷ್ಟು ನಮ್ಮ ಭಾಗದಲ್ಲಿ 50% ಎಳ್ನೀರು ಕೊಡ್ತಾರೆ, 50% ತೆಂಗಿನಕಾಯಿಯಾಗಿ ಕೊಡ್ತಾರೆ. 50% ಎಳ್ನೀರು ಕೊಡೋರು ನಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಅವಶ್ಯಕತೆ ಬರೋದಿಲ್ಲ, ಅದೇ ತೆಂಗಿನಕಾಯಿ ಕೊಡೋರಿಗೆ ಮಾತ್ರ ಕೆಜಿ ಲೆಕ್ಕದಲ್ಲಿ ಕಾಂಗಾಯಮಗಾಗ್ಲಿ ಇಲ್ಲ ಅಂತಂದ್ರೆ ತಿಪ್ಟೂರ್ಗಾಗ್ಲಿ ಕಳಿಸೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ಇಲ್ಲ ಯಾರಿಗಾದ್ರೂ ಸಹಾಯ ಬೇಕು ಅಂದ್ರೆ ವ್ಯಾಪಾರಸ್ಥರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇಂಥ ರೇಟಲ್ಲಿ ಇಂಥದ್ದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಳ್ತೀವಿ. ಅದೇ ರೀತಿ ನಾನು ಕೆಜಿ ಲೆಕ್ಕದಲ್ಲೇನೆ ತೆಂಗಿನಕಾಯಿನ ಕೊಡ್ತಾ ಇರೋದು. ಇವತ್ತಿನ ದಿನ ಮಾರ್ಕೆಟ್ ಏನಿದೆ ವಿಚಾರಣೆ ಮಾಡಿ ನಂತರ ಕೊಡ್ತಾ ಇದ್ದೀನಿ. ಇನ್ನು ಅಡಿಕೆ ಬಂದು ನಾವು ಹಸಿ ಅಡಿಕೆ ಕೊಡ್ತಾ ಇರೋದ್ರಿಂದ ಚಾಮರಾಜನಗರ ಭಾಗದಲ್ಲಿ ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ಸ್ ಇದೆ ಅಲ್ಲಿ, ಅವ್ರಗಳಿಗೆ ಕೆಜಿ ಲೆಕ್ಕದಲ್ಲೇನೆ ನಾನು ಕಳೆದ 6 ವರ್ಷದಿಂದ ಕೊಡ್ತಾ ಇದ್ದೀವಿ. ನಾವು ಮುಂದಿನ ವರ್ಷಗಳಲ್ಲಿ ಒಂದು ಸಣ್ಣ ಪ್ರೊಸೆಸಿಂಗ್ ಯೂನಿಟ್, ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಅದು ಮಾಡಬೇಕು ಅಂತ ಅನ್ನೋದು ಒಂದು ಗಮನಕ್ಕೆ ಬಂದು ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡಕ್ ಶುರು ಮಾಡಿದೀವಿ. ಯಾಕೆಂದ್ರೆ ಕಳೆದ ವರ್ಷ ಯಥೇಚ್ಛವಾಗಿ ಮಳೆ ಆದ್ರಿಂದ ಎಲ್ಲಾ ತರನು ತೊಂದರೆ ಆಗಿತ್ತು. ಆದ್ರಿಂದ ನಾವು ನಮ್ಮಲ್ಲೇನೆ ಆಗಿದ್ದು ಒಂದು ಪ್ರೊಸೆಸಿಂಗ್ ಯೂನಿಟ್ ನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ಗಮನಕ್ಕೆ ಬಂದಿದೆ. ಈಗ ಇನ್ನು ಬಟರ್ ಫ್ರೂಟ್ ಆಗಲಿ ಹಣ್ಣಿನ ಪದಾರ್ಥಗಳನ್ನ ಆದಷ್ಟು ನಾವು ಹಾಪ್ಕಾಮ್ಸ್ ಜೊತೆ ಲಿಂಕ್ ಮಾಡಿಕೊಂಡು ಹಾಪ್ಕಾಮ್ಸ್ಗೆ ಕೊಡೋಕ್ಕೆ ಶುರು ಮಾಡ್ತೀವಿ. ಇನ್ನು ಹೇಳ್ದಂಗೆ ರೇಷ್ಮೆ ಬೆಳೆನ ನಾನು ಈಗ ಮೈಸೂರಲ್ಲೇ ವ್ಯಾಪಾರ ಮಾಡ್ತಾ ಇರೋದು, ಅದನ್ನು ಸಾಕಷ್ಟು ಅನುಕೂಲವಾಗಿದೆ ಅಲ್ಲಿ ವ್ಯವಸ್ಥೆ. 10-20 ರೂಪಾಯಿ ಕಡಿಮೆ ಸಿಕ್ಕಿದ್ರು ನಮಗೆ ವ್ಯವಸ್ಥೆ ಅನುಕೂಲವಾಗಿರೋದ್ರಿಂದ ನಾನು ಮೈಸೂರಲ್ಲೇ ಕೊಡ್ತಾ ಇದ್ದೀನಿ ಅದನ್ನು. ರೋಹಿತ್ ಅವರೇ, ಮ್ಯಾನೇಜ್ಮೆಂಟ್ ಓದಿದ್ರಿ, ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಬಂದಿದ್ದೀರಿ, ಇನ್ನೂ ಏನೆಲ್ಲ ಮಾಡಬಹುದು, ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಹೇಗನ್ಸುತ್ತೆ, ಸಮಾಧಾನ ಇದೆಯಾ? ಖಂಡಿತ ಸಮಾಧಾನ ಇದೆ. ಈ ವಿಚಾರವಾಗಿ ಹೇಳಬೇಕು ಅಂತಂದ್ರೆ, ನಾನು 27 ವರ್ಷದಿಂದ ಶುರು ಮಾಡಿದ್ದು ರೋಹಿತ್ಗುವೆ, ಇವತ್ತು ಇರೋ ರೋಹಿತ್ಗುವೆ ಅವತ್ತಿನ ದಿನ ಬರೀ ರಾ ಅಂದ್ರೆ ಏನು ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ನನ್ನ ಹತ್ರ ಏನು ಇರ್ತಾ ಇರಲಿಲ್ಲ. ಇವತ್ತಿನ ದಿನ ಪ್ರತಿ ವಾರದಲ್ಲಿ ಒಂದು 2-3 ಜನ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾರೆ. ಎಲ್ಲರೂ ಕ್ಯಾಲ್ಕುಲೇಟರ್ ಇಟ್ಕೊಂಡೇನೆ ಕೃಷಿ ಮಾಡೋದಕ್ಕೆ ಹೊರಟಿರೋರಾಗೆ ಬಂದಿರ್ತಾರೆ. ಅವ್ರಿಗೆ ಫಸ್ಟೇ ಹೇಳ್ತೀನಿ, ದಯವಿಟ್ಟು ಕ್ಯಾಲ್ಕುಲೇಟರ್ ಕೃಷಿಕರಾಗಬೇಡಿ, ನೀವು ಕ್ಯಾಲ್ಕುಲೇಟಿವ್ ಕೃಷಿಕರಾಗಿ ಅಂತಂದ್ಬಿಟ್ಟು ನಾನು ಮಾಹಿತಿ ಕೊಡ್ತೀನಿ ಅವ್ರಿಗೆ ಯಾವಾಗ್ಲೂ. ಯಾಕಂದ್ರೆ ನನ್ನ ಹತ್ರ ಬಂದಾಗ ತೆಂಗಿನ ಸಸಿ ಎಷ್ಟು ವರ್ಷಕ್ಕೆ ಫಲ ಬರುತ್ತೆ, ವರ್ಷಕ್ಕೆ ಎಷ್ಟು ಕಾಯಿ ಬರುತ್ತೆ, ನೀವೇನು ರೇಟ್ ಕೊಡ್ತೀರಾ, ಹೀಗೇನೆ ಬರೀ ಗುಣಾಕಾರ ಹಾಕೊಂಡು ಮಾಡ್ತಾ ಇರ್ತಾರೆ. ಅದು ವಾಸ್ತವಿಕವಾಗಿ ಕೃಷಿಲಿ ಆ ಥರ ನಡೆಯೋದಿಲ್ಲ. ಸಾಕಷ್ಟು ಫ್ಯಾಕ್ಟರ್ಸ್ ಇದೆ ನಿಮಗೆ ರಿಯಾಲಿಟಿಗೂ ಮತ್ತೆ ಥಿಯರಿಟಿಕಲ್ಗೂ. ಹಾಗಾಗಿ ನೀವು ಹೊಸ ರೈತರ ಆಗಲಿ ಅಥವಾ ಹಳಬರಾಗಲಿ ಏನೇ ಒಂದು ಪ್ರಯೋಗ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇದ್ದು ನಂತರ ಇದಕ್ಕೆ ಹೆಜ್ಜೆ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಒಂದು ಲೆಕ್ಕಾಚಾರ ಇರಲೇಬೇಕು, ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಅದನ್ನ ವಾಪಸ್ ತೆಗೆಯೋದಕ್ಕೆ ಏನೆಲ್ಲ ಮಾರ್ಗಗಳಿದೆ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ಒಂದು ಮಾರ್ಗಗಳಲ್ಲಿ ಈ ರೀತಿಯ ಒಂದು ಬಹು ಬೆಳೆಯನ್ನ ಒಂದು ಕ್ಷೇತ್ರದಲ್ಲಿ ನಾವು ಪಾಲನೆ ಮಾಡೋದ್ರಿಂದ ವರ್ಷ ಇಡೀ ನಿಮಗೆ ಆದಾಯ ಸಿಗ್ತಾ ಹೋಗುತ್ತೆ. ಒಂದು ಬೆಳೆ ಏನಾದರೂ ಕೈ ಕೊಟ್ಟರು ಸಹ ಮತ್ತೊಂದು ಬೆಳೆಯ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಳ್ಬಹುದು. ಜೊತೆಗೆ ಈಗ ನೀವೇ ತಿಳಿಸಿದ ಹಾಗೆ ಈ ಒಂದು ಒಳಸುರಿಗಳ ಮೇಲೆ ನಾವೇನು ಖರ್ಚು ಮಾಡ್ತಿದ್ವಿ ಅದನ್ನು ಕಡಿಮೆ ಮಾಡೋ ಒಂದು ಪ್ರಯತ್ನಗಳು ಆಗಬೇಕಾಗುತ್ತೆ. ರೈತರ ನಿಮ್ಮ ಮಾತನ್ನು ಬೇರೆ ರೈತರು ಕೇಳ್ತಾ ಇರ್ತಾರೆ, ಅವ್ರಿಗೂ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿರ್ಬೋದು. ನಾವು ರೋಹಿತ್ ಅವ್ರ ಜೊತೆ ಮಾತಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ. 9484-5-0-5-5-8 ಮತ್ತೊಮ್ಮೆ ಹೇಳ್ತೀನಿ, 9484-5-0-5-5-8 9484-5-0-5-5-8 ರೈತವರ ಇನ್ನೂ ಏನೆಲ್ಲ ಕನಸುಗಳಿದೆ, ಇನ್ನೂ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿದ್ದೀರಿ, ಆ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳಿ. ಅದೇ ನಾನು ಹೇಳ್ದಂಗೆ ಈಗ ಮುಂದಿನ ದಿನಗಳಲ್ಲಿ ಒಂದು ಅಡಿಕೆ ಸಂಸ್ಕರಣಾ ಘಟಕ ಮತ್ತು ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ. ಎರಡನೇದಾಗಿ ನಾವು ಕಾಳುಮೆಣಸು ಏನು ಬೆಳೀತಾ ಇದ್ದೀವಿ, ಕಾಳುಮೆಣಸನ್ನ ನಾನು ಊರಿಗೆ ಸಕಲೇಶ್ಪುರಕ್ಕೆ ಅಥವಾ ಹಾಸನ್ಗೆ ತಗೊಂಡೋಗಿ ನಾನು ಮಾರಿ ವಾಪಸ್ ಬರ್ತಾ ಇದ್ದೀನಿ. ಇಲ್ಲೇನೆ ಅದಕ್ಕೊಂದು ಮಾರುಕಟ್ಟೆ ಆಗಂಗೆ, ಆ ಕ್ವಾಲಿಟಿ ಬರಂಗೆ ನಾವೇನೆ ಇಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು, ಮತ್ತೆ ಅಡಿಕೆನ ನಾವು ಇಲ್ಲೇನೆ ಪ್ರೊಸೆಸ್ ಮಾಡಿದ್ರೆ ನಾವು ದರ ನೋಡಿ ನಾವು ಯಾವಾಗ ಬೇಕೋ ಅವತ್ತಿನ ದಿನ ಇಲ್ಲೇ ಮಾರಾಟ ಮಾಡಬಹುದು ಅಂತಂದ್ಬಿಟ್ಟು. ಮೂರನೇದಾಗಿ ಸಣ್ಣದಾಗಿ ಒಂದು ಕೊಬ್ಬರಿ ಘಟಕ ಮಾಡಬೇಕು ಅಂತಂದ್ಬಿಟ್ಟು ಇದೆ. ಈ ವರ್ಷ ಅದನ್ನ ಶುರು ಮಾಡ್ತೀನಿ. ಒಂದು 5,000 ಕೊಬ್ಬರಿನ ನಾವು ಇಲ್ಲೇನೆ ತಯಾರು ಮಾಡಿ ವ್ಯಾಲ್ಯೂ ಆಡೆಡ್ ಮಾಡಿ ಏನಾದರೂ ಮಾಡೋದಕ್ಕಾಗತ್ತಾ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನೋ ಆಲೋಚನೆ ಆಗಿದೆ. ಈಗ ಅವಾಗಲೇ 5,000 ಕೊಬ್ಬರಿ ಹಾಕಿಟ್ಟಿದ್ದೀನಿ, ಈಗ ಅದ್ರ ಬಗ್ಗೆ ಏನೋ ಆಲೋಚನೆ ಆಗ್ತಾ ಇದೆ. ನಂತರ ನಾವು ಜೀವಾಮೃತ ಏನಿದೆ, ಜೀವಾಮೃತನ ಡ್ರಿಪ್ ಅಲ್ಲಿ ಕೊಡೋಂತ ಒಂದು ಫಿಲ್ಟ್ರೇಷನ್ ಯೂನಿಟ್ ನ ಸಕ್ಸಸ್ಫುಲ್ ಆಗಿ ಮಾಡೋ ಮಾಡೆಲ್ ಒಂದು ತಯಾರಿಸ್ತಾ ಇದ್ದೀನಿ. ಅದೇನಾದ್ರೂ ಆದ್ರೆ ಅದನ್ನು ಒಂದು ಪ್ರಯೋಗ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಅದರಲ್ಲಿ ಕಾಫಿ ಬೆಳೆ ಪುನಃ ಕೈ ಹಾಕ್ಲಿಲ್ವಾ ನೀವು? ಇಲ್ಲ, ನನ್ನಲ್ಲಿ ಸುತ್ತ ವರ್ಣ ಚಾನೆಲ್ ನೀರು ಹರಿಯೋದ್ರಿಂದ ಶೀತದ ಅಂಶ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಕಾಫಿ ತಿರ್ಗಾ ಕೈ ಹಾಕೋದು ಯೋಗ್ಯ ಅಲ್ಲ ಅಂತನ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಬಹಳ ಸಂತೋಷ ರೋಹಿತ್ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪ್ರಯೋಗಗಳು, ನಿಮಗೆ ಸಿಕ್ಕಿರುವಂತಹ ಯಶಸ್ಸು, ನಿಮ್ಮ ಅನುಭವ ಎಲ್ಲವನ್ನ ಹಂಚಿಕೊಂಡಿದ್ದೀರಿ, ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡಿದ್ದೀರಿ. ಖಂಡಿತ ನಮ್ಮ ರೈತ ಬಾಂಧವರಿಗೆ ಇದರಿಂದ ಪ್ರಯೋಜನ ಆಗಿದೆ ಅಂತ ನಾವು ಭಾವಿಸೋಣ. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಸಹ ಯಶಸ್ವಿಯಾಗಲಿ. ಈ ಒಂದು ಹಾರೈಕೆಯೊಂದಿಗೆ ನಮ್ಮ ಮಾತುಕತೆಯನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಬಹುಬೆಳೆ ಪದ್ಧತಿ ಹಾಗೂ ಫಲವತ್ತತೆಯನ್ನು ಕುರಿತು

ಚಿಕ್ಕ ಚಿಕ್ಕ ಕಳೆಗಳನ್ನು ಕೈಯಿಂದ ಎಳೆದು ಹಾಕುವುದರ ಜೊತೆಗೆ ಯಂತ್ರಗಳ ಬಳಕೆ, ರಾಸಾಯನಿಕ ಸಿಂಪಡಣೆ ಹಾಗೂ ಜೈವಿಕವಾಗಿ ಹತೋಟಿ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಇದರಲ್ಲಿ ಮುಖ್ಯವಾದದ್ದು ರಾಸಾಯನಿಕ ಕಳೆನಾಶಕ ಬಳಕೆ. ಆದರೆ ರಾಸಾಯನಿಕ ಕಳೆನಾಶಕ ಬಳಸೋದ್ರ ಮುನ್ನ ಜಲಚರಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು. ಇದು ಹೆಚ್ಚಾಗಿ ಕೆರೆಯಲ್ಲಿ ಬೆಳೆಯೋದ್ರಿಂದ ರಾಸಾಯನಿಕವನ್ನ ಒಂದೇ ಸರ್ತಿ ಸಂಪೂರ್ಣ ಕೆರೆಗೆ ಬಳಸಬಾರದು, ಒಂದೊಂದು ಭಾಗಕ್ಕೆ ಒಂದೊಂದು ಸರ್ತಿ ಸಿಂಪಡಿಸಬೇಕು. ಇದರಿಂದ ಜಲಚರಗಳು ಬೇರೆ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಜೈವಿಕ ಕೀಟಗಳ ನೆರವಿನಿಂದಲೂ ಕೂಡ ಹತೋಟಿ ಸಾಧ್ಯ ಇದೆ. 1982ರಲ್ಲಿ 3 ವಿಧದ ಕೀಟಗಳನ್ನ ಗಿಡಗಳ ಮೇಲೆ ಬಳಸಲಾಗಿತ್ತು. ಸಿಯಾಕ್ಟನೆ ಐಕಾರ್ನಿಯೇ, ನಿಯಾಕ್ಟನೆ ಬ್ರೂಚಿ, ಜೈಸಿಸ್ ಗ್ರಾಸ್ಕಾರ್ಫಾ ಎಂಬ ಈ ಕೀಟಗಳು ಕಳೆಯನ್ನು ಪರಿಣಾಮಕಾರಿಯಾಗಿ ನಾಶ ಮಾಡಿದ್ವು. ಈ ಕಳೆ ನಿಯಂತ್ರಣಕ್ಕೆ ಇನ್ನೂ ಹಲವು ದಾರಿ ಇದೆ. ಇದನ್ನು ಕೊಳೆಸಿ ಉತ್ತಮ ಗೊಬ್ಬರವಾಗಿ ಬಳಸಬಹುದು. ಒಣಗಿದ್ದನ್ನು ಹೊದಿಕೆಯಾಗಿ ರಾಗಿ, ಸೋಯಾ, ಅವರೆ ಮುಂತಾದ ಬೆಳೆಗಳ ಸಾಲುಗಳ ನಡುವೆ ಹಸಿರು ಗೊಬ್ಬರವಾಗಿ ಬಳಸಿದಾಗ ಮುಖ್ಯ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ. ಈ ಕಳೆ ಮೀಥೇನ್ ಅನಿಲದ ಮೂಲವಾಗಿರೋದ್ರಿಂದ ಗೊಬ್ಬರ ಅನಿಲದ ಉತ್ಪತ್ತಿಗೆ ಸಹಕಾರಿಯಾಗುತ್ತೆ. 1 ಕೆಜಿ ಅಂತರಗಂಗೆಯಿಂದ 400-500 ಲೀಟರ್ ಜೈವಿಕ ಅನಿಲ ಉತ್ಪತ್ತಿ ಮಾಡಬಹುದು. ಅಂತರಗಂಗೆಯನ್ನು ಒಣಗಿಸಿ 4:1 ಭತ್ತದ ಒಣಹುಲ್ಲಿನೊಂದಿಗೆ ಬೆರೆಸಿ ಅದರ ಮೇಲೆ 2% ಉಪ್ಪು ದ್ರಾವಣವನ್ನ ಚುಮುಕಿಸಿದಾಗ ಅದು ಅತ್ಯುತ್ತಮ ಸಿಹಿ ಮೇವು ಅಥವಾ ಸೈಲೇಜ್ ಆಗುತ್ತೆ. ಹಸಿ ಸೊಪ್ಪನ್ನು ಸಣ್ಣಗೆ ಕತ್ತರಿಸಿ ಗೋಧಿ ಅಥವಾ ಭತ್ತದ ಹುಲ್ಲಿನೊಂದಿಗೆ 7:2 ಮಿಶ್ರ ಮಾಡಿ ಅದಕ್ಕೆ 2 ಕಾಕಂಬಿ ಬೆಲ್ಲ ಸೇರಿಸಿದ್ರೆ ಜಾನುವಾರುಗಳಿಗೆ ಸಿಹಿ ಮೇವಾಗುತ್ತೆ. ಈ ಅಂತರಗಂಗೆಯಲ್ಲಿ ಸೆಲ್ಯುಲೋಸ್ ಪದಾರ್ಥ ಇಲ್ಲದಿರೋದ್ರಿಂದ ಉತ್ತಮ ದರ್ಜೆಯ ಕಾಗದವನ್ನು ಕೂಡ ತಯಾರು ಮಾಡಬಹುದಂತೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಲವಂಗ ಬೀನ್ಸ್ ಇದೇನಪ್ಪಾ ಅಂತ ಅನ್ಕೊಳ್ತಾ ಇದ್ದೀರಾ? ಹೌದು, ಒಂದ್ ರೀತಿಲಿ ಬದನೆ ರೀತಿ ಕಾಣುವಂತಹ ಇದು ಬದನೆ ಅಲ್ಲ. ಹೆಸರು ಲವಂಗ ಬೀನ್ಸ್, ಹಾಗಂತ ಇದು ಲವಂಗನೂ ಅಲ್ಲ. ಬೀನ್ಸ್ ಹಾಗೆ ಕಾಣಿಸಿದ್ರೂ ಅದು ಬೀನ್ಸ್ ಕೂಡ ಅಲ್ಲ. ಇದೊಂದು ಬಳ್ಳಿ ತರಕಾರಿ. ಇದರಲ್ಲಿ 2-3 ಹೆಸರು ತಳಕ ಹಾಕೊಂಡಿದೆ. ಇದಕ್ಕೆ ಒಂದೊಂದ್ ಕಡೆ ಒಂದೊಂದ್ ಹೆಸರು. ಲವಂಗ ಬೀನ್ಸ್ ಅಂತ ಇಲ್ಲಿ ಕರೆದ್ರೆ ಕೇರಳದ ಹಳ್ಳಿಗಾಡ್ನಲ್ಲಿ ಇದನ್ನ ನಿತ್ಯ ಬದನೆ ಅಂತ ಕರೀತಾರೆ. ನಮ್ಮ ಮನೆ ಹಿತ್ತಲಲ್ಲಿ ಇದಿದ್ರೆ ಅಗತ್ಯ ಬಿದ್ದಾಗ್ಲೆಲ್ಲ ಸಾಂಬಾರ್ ಜೊತೆ ಸೇರಿಸ್ಕೋಬಹುದು. ಒಂದು ಸಾರ್ತಿ ಬಳ್ಳಿ ಬೆಳೀತು ಅಂದ್ರೆ 4 ನಿರಂತರವಾಗಿ ಬೆಳೆಯುತ್ತೆ. ಅಂತಹ ಸಮೃದ್ಧ ತರಕಾರಿ ಇದು. ಇದೊಂದ್ ರೀತಿ ನಿಸ್ವಾರ್ಥಿ ಬಳ್ಳಿ ಅಂತಲೇ ಅನ್ಬಹುದು, ಯಾಕಂದ್ರೆ ಇದಕ್ಕೆ ಹೆಚ್ಚಿನ ಆರೈಕೆ ಬೇಡ. ಇದರ ವೈಜ್ಞಾನಿಕ ಹೆಸರು ಐಪೋಮಿಯಾ ಮುರಿಕಾಟ. ಮಲಯಾಳದಲ್ಲಿ ಇದನ್ನು ನಿತ್ಯ ವಜದಿಲ್ ಅಂತ ಕರೀತಾರೆ, ಅಂದ್ರೆ ನಿತ್ಯ ಬದನೆ ಅಂತ. ಕೇರಳದ ಈ ತರಕಾರಿ ನಮ್ಮ ರಾಜ್ಯಕ್ಕೆ ಬಂದಿದ್ ಹೇಗಪ್ಪ ಅಂದ್ರೆ, ಹಲವು ಅಪರೂಪದ ತರಕಾರಿಗಳನ್ನ ಬೆಳೆಯುವ ನಿತ್ಯಾಸಕ್ತಿ ಹೊಂದಿರುವಂತಹ ನಮ್ಮ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಶಂಕರ್ ಭಟ್ ವಡಿಯಾ ಅವರು ತಮ್ಮ ಕಣ್ಣಿಗೆ ಬಿದ್ದಿದ್ದೇ ತಕ್ಷಣ ಅದನ್ನು ತಮ್ಮ ಊರಿಗೆ ತಂದು ನೆಟ್ಬಿಟ್ರು. ಬಿತ್ತಿದ 60 ಬಳ್ಳಿ ಹೂ ಬಿಟ್ಟು ಕಾಯಿ ಕಾಣಿಸಿಕೊಳ್ಳೋದಕ್ಕೆ ಆರಂಭ ಆಯಿತು. ಅದಕ್ಕೆ ಬೀಜವೇ ಬೇಕು ಅಂತೇನಿಲ್ಲ, ಬಳ್ಳಿನ ಕತ್ತರಿಸಿ ಗಿಡ ಮಾಡ್ಕೊಂಡು ನೆಟ್ರು ಕೂಡ ಬೆಳೆಯುತ್ತೆ. ಇದರಲ್ಲಿ ಸಾಂಬಾರು ಇಲ್ಲ ಪಲ್ಯ ಸಹ ಮಾಡಬಹುದು. ಎಲ್ಲಾ ತರಹದ ಖಾದ್ಯಗಳಿಗೂ ಕೂಡ ಬಳಸಬಹುದು. ಬಳ್ಳಿಯಿಂದ ಬಿಡಿಸಿಕೊಂಡು ತುದಿಯಲ್ಲಿರುವ ಹೂವಿನಂತಹ ಭಾಗವನ್ನು ತೆಗೆದು ರುಚಿಕರ ಖಾದ್ಯವನ್ನು ಕೂಡ ತಯಾರು ಮಾಡ್ತಾರೆ. ಮಜ್ಜಿಗೆ ಹುಳಿ ಕೂಡ ಇದರಲ್ಲಿ ಬಹಳ ಚೆನ್ನಾಗಾಗುತ್ತಂತೆ. ಹಿತ್ತಲಿನಲ್ಲಿ 4 ಇದ್ರೆ ಸಾಕು, ಎಳೆದಿದ್ದಾಗಲೇ ಕೊಯ್ಲು ಮಾಡಿದ್ರೆ ರುಚಿ ಹೆಚ್ಚು. ಸ್ವಲ್ಪ ಬಲ್ತರೂ ಸಾಕು, ನಾರು ಬಂದು ಗಟ್ಟಿಯಾಗುತ್ತೆ. ಒಟ್ಟಿನಲ್ಲಿ ಲವಂಗ ಬೀನ್ಸ್ ಎನ್ನುವ ಈ ಅಪರೂಪದ ತರಕಾರಿ ಅನೇಕ ಖಾದ್ಯಗಳಲ್ಲಿ ಬಳಕೆ ಆಗ್ತಾ ಇದೆ, ಹಾಗೆ ವಿಶಿಷ್ಟ ರುಚಿಯನ್ನು ಕೂಡ ನೀಡ್ತಾ ಇದೆ. ರೈತ ಕುಟುಂಬಗಳು ಕೃಷಿ ಭೂಮಿಯನ್ನ ಪಾಲ್ ಮಾಡಿಕೊಳ್ತಾ ಇರೋದ್ರಿಂದ ಬೇಸಾಯದ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪನ್ನ ತೆಗಿಬೇಕು ಅನ್ನೋ ಅನಿವಾರ್ಯತೆಯಿಂದಾಗಿ ರೈತರು ಬಹುಬೆಳೆ ಇಲ್ಲವೇ ಅಂತರ ಬೆಳೆ ಬೆಳೀತಾ ಹೋಗ್ತಾ ಇದ್ದಾರೆ. ಪ್ರಧಾನವಾಗಿ ಕಬ್ಬು ಬೆಳೆಯನ್ನ ಬೆಳೆಯುವಂತಹ ರೈತರು, ಅಂದ್ರೆ ಕಡಿಮೆ ಭೂಮಿಯಲ್ಲಿ ಕಬ್ಬನ್ನು ನಾಟಿ ಮಾಡಿರುವಂತಹ ರೈತರು, ಅದರ ಜೊತೆಗೆ ಸೌತೆ ಮತ್ತೆ ಬೀನ್ಸ್ ಅಂದ್ರೆ ಹುರುಳಿಕಾಯಿ ಕೂಡ ಬೆಳೆಯೋದನ್ನ ನಾವು ನೋಡಿದ್ದೇವೆ.